ಕನಸಿನ ಬಹು ಬೆಳೆವೆಮೆ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆವೆಮೆಯಿಂದ ಎಲ್ಲರೂ ತೃಪ್ತ ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ ಏಕೆಂದರೆ ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ ತರಬೇತಿ ಸಸಿಗಳ ಪೂರೈಕೆ ನೀರಾವರಿ ಸೌಲಭ್ಯ ಪೋಷಕಾಂಶಗಳ ಪೂರೈಕೆ ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ ಉಪಯೋಗಿಸಿಕೊಳ್ಳಿ ಕಡಿಮೆ ಖರ್ಚು ಕಡಿಮೆ ಕೆಲಸ ನಿರಂತರ ಆದಾಯ ತಾಳೆ ಬೆಳೆಯಿರಿ ಬಾಳು ಹಸನು ಮಾಡಿಕೊಳ್ಳಿ ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಸ್ನೇಹಿತರೆ ಇಂದಿನ ಸಿರಿ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ವಿಭಾಗೀಯ ತೋಟಗಾರಿಕಾ ಜಂಟಿ ನಿರ್ದೇಶಕರು ಬೆಂಗಳೂರು ವಿಭಾಗ ನೀವು ಇಂದಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ 2237074 77 ಇನ್ನೊಂದು ಸಂಖ್ಯೆ 2237084 88 ಮತ್ತು 2722374 99 STD ಸಂಖ್ಯೆ 080 ಇಂದಿನ ವಿಷಯ ವಾಣಿಜ್ಯ ಪುಷ್ಪ ಕೃಷಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ತಾವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ನಮಸ್ಕಾರ ಡಾಕ್ಟರ್ ವಿಶ್ವನಾಥ್ ಅವರೇ ನಮಸ್ತೆ ನಮಸ್ತೆ ಸರ್ ಈ ವಾಣಿಜ್ಯ ಪುಷ್ಪ ಕೃಷಿ ಅಂದ್ರೆ ಏನು ವಾಣಿಜ್ಯ ಅಂದ್ರೆ ನಾರ್ಮಲ್ ಆಗಿ ಪುಷ್ಪ ಕೃಷಿ ತುಂಬಾ ಜನ ರೈತರು ಮಾಡ್ತಿರ್ತಾರೆ ವಾಣಿಜ್ಯ ಅಂತಾನೆ ಯಾಕೆ ಅದನ್ನ ಕರೀತೀರಾ ಏನು ಅದು ವಾಣಿಜ್ಯ ಅಂದ್ರೆ ಅದರಲ್ಲಿ ಯಾವ ಬೆಳೆಗಳು ಬರ್ತವೆ ವಿಶೇಷವಾಗಿ ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ವಾಣಿಜ್ಯ ಪುಷ್ಪ ಕೃಷಿ ಅಂದ್ರೆ ಕಮರ್ಷಿಯಲ್ ಫ್ಲೋರಿಕಲ್ಚರ್ ಇದು ಇದ್ರಲ್ಲಿ ನಮ್ಮ ಹೆಚ್ಚಿನ ಆದಾಯ ಬರುವಂತ ಪುಷ್ಪ ಕೃಷಿಗಳನ್ನ ಬೇಸಾಯ ಮಾಡಲಿಕ್ಕೆ ವಾಣಿಜ್ಯ ಪುಷ್ಪ ಕೃಷಿ ಅಂತ ಕರಿತೀವಿ ನಾವು ಇದು ಏನಕ್ಕಂದ್ರೆ ನಮ್ಮ ಹೂವಿನ ಬೆಳೆಗಳು ಕಡಿಮೆ ಅವಧಿಯ ಬೆಳೆಗಳು ಈಗ 3 ತಿಂಗಳು ಇರ್ಬೋದು 6 ತಿಂಗಳು ಇರ್ಬೋದು 1 ವರ್ಷ ಬೆಳೆ ಇರ್ಬೋದು 2 ವರ್ಷ ಬೆಳೆ ಇರ್ಬೋದು ಕಡಿಮೆ ಅಂತರದಲ್ಲಿ ಹೆಚ್ಚಿನ ಲಾಭಾಂಶ ರೈತರು ಪಡೆಯಬಹುದು ಮತ್ತೆ ಹೆಚ್ಚಿನ ಇಳುವರಿ ಪಡೆಯಬಹುದು ಇದರಿಂದ ಹೆಚ್ಚಿನ ಆದಾಯ ಬರೋದ್ರಿಂದ ಇದಕ್ಕೆ ವಾಣಿಜ್ಯ ಪುಷ್ಪ ಕೃಷಿ ಅಂತ ಕರಿತೀವಿ ನಾವು ಅದಕ್ಕೆ ವಿಶೇಷವಾಗಿ ಯಾವ್ಯಾವ ಹೂವಿನ ಬೆಳೆಗಳು ಈ ಒಂದು ವಾಣಿಜ್ಯ ಪುಷ್ಪ ಕೃಷಿಯಲ್ಲಿ ಬರುತ್ತೆ ಅಂತ ಇರ್ತಾವೆ ಈ ವಾಣಿಜ್ಯ ಪುಷ್ಪ ಕೃಷಿಯಲ್ಲಿ ನಾವು 2 ವಿಭಾಗಗಳಾಗಿ ವಿಂಗಡಣೆ ಮಾಡಬಹುದು ಒಂದು ನಾವು ಹೊರಗಡೆ ಅಂದ್ರೆ ಪಾಲಿಯೋಸ್ ಕಂಡೀಷನ್ ಹೊರತುಪಡಿಸಿ ಹೊರಗಡೆ ಬೆಳೆಯುವಂತ ಬೆಳೆಗಳು ಉದಾಹರಣೆಗೆ ಸೇವಂತಿಗೆ ಚೆಂಡು ಹೂವು ಗುಲಾಬಿ ಕನಕಾಂಬರ ನಮ್ಮ ಸುಗಂಧರಾಜ ಇತ್ಯಾದಿ ಬೆಳೆಗಳು ಅದೇ ರೀತಿ ಕೆಲವೊಂದು ಪಾಲಿಮನೆ ಅಥವಾ ನಾವು ಪಾಲಿ ಹೌಸ್ ಅಂತ ಏನ್ ಕರಿತೀರಿ ಅಥವಾ ಗ್ರೀನ್ ಹೌಸ್ ಅಂತ ಏನ್ ಕರಿತೀರಿ ಈ ಹಸಿರು ಮನೆಯಲ್ಲಿ ಬೆಳೆಯುವಂತ ಬೆಳೆಗಳು ಇದರಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಬೆಳೆಗಳು ಒಂದು ಗುಲಾಬಿ ಡಚ್ ಗುಲಾಬಿ ಅಂತ ಕರೀತಾರೆ ಇದಕ್ಕೆ ಎರಡನೇದು ಜರ್ಬರ ಮೂರನೇದು ಕಾರ್ನೇಷನ್ ನಾಲ್ಕನೇದು ಸೇವಂತಿಗೆ ಕಟ್ಟು ಸೇವಂತಿಗೆ ಆರ್ಕಿಡ್ಸ್ ಆಂಥೂರಿಯಮ್ಸ್ ಜಿಪ್ಸೋಫಿಲಂ ಈ ತರದ ಬಹಳಷ್ಟು ಬೆಳೆಗಳನ್ನ ಪಾಲಿಯೋಸ್ ಒಳಗಡೆ ನಾವು ಬೆಳೆಯಬಹುದು ಇದ್ರ ಜೊತೆಗೆ ಕೆಲವೊಂದು ಫಿಲ್ಲರ್ ಮೆಟೀರಿಯಲ್ ಅಂದ್ರೆ ತಾವು ಡೆಕೋರೇಷನ್ಗೆ ಯೂಸ್ ಮಾಡುವಂತ ಲೀಫ್ ಮೆಟೀರಿಯಲ್ ಉದಾಹರಣೆಗೆ ಅದ್ರಲ್ಲಿ ಆಸ್ಪರಾಗಸ್ ಬರುತ್ತೆ ಡ್ರಸೀನಾ ಬರುತ್ತೆ ಸಾಂಗ್ ಆಫ್ ಇಂಡಿಯಾ ಅಂತ ಬರುತ್ತೆ ಸೊ ಈ ತರ ಹಲವಾರು ಫಿಲ್ಲರ್ ಮೆಟೀರಿಯಲ್ ಅಂತ ನಾವು ಕರಿತೀವಿ ಅದನ್ನು ಸಹ ವಾಣಿಜ್ಯ ಪುಷ್ಪಾಭಿವೃದ್ಧಿಯಲ್ಲಿ ಸೇರುತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಮೈಸೂರು ಜಿಲ್ಲಾ ಕೆ ನರಸೀಪುರ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾರ್ಗದರ್ಶನ ಮಾಡೋ ನಮಸ್ಕಾರಗಳು ಸಿರಿ ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ ನಮಸ್ಕಾರ ನಮ್ಮ ಪ್ರಶ್ನೆ ಸರ್ ವಾಣಿಜ್ಯ ಪುಷ್ಪ ಬೆಳಿತೀವಿ ಅಂತಿರಲ್ಲ ಪಾಲಿ ವ್ಯವಸ್ಥೆ ಬೆಳಿಬೇಕ ಆ ಬೆಳೆನ ನಾವು ಬೇರೆ ಬಯಲು ಪ್ರದೇಶದಲ್ಲಿ ಬೆಳೆಕಾಗಲ್ವ ಗುರುಗಳ ಸರಿ ಬಲಿಬೋದು ಈಗ ಏನಾಗುತ್ತೆ ಪಾಲಿ ಹೌಸ್ ಅಲ್ಲಿ ಬೆಳೆಯುವಂತ ಗುಲಾಬಿ ಬಯಲು ಪ್ರದೇಶದಲ್ಲಿ ಬರುವಂತ ಗುಲಾಬಿಗೆ ಸ್ವಲ್ಪ ಪ್ಯಾರಾಮೀಟರ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಪಾಲಿ ಹೌಸ್ ಅಲ್ಲಿ ಬೆಳೆದಾಗ ಗುಲಾಬಿ ಹೂವಿನ ಆ ಕಾಂಡ ಏನ್ ಬರುತ್ತಲ್ಲ ಸ್ಟೆಮ್ ಲೆಂತ್ ಏನ್ ಕರಿತೀವಿ ನಾವು, ಅದು ಅದು ಸುಮಾರು 1 meter ವರೆಗೂ ಬರುತ್ತೆ ನಿಮ್ಗೆ, ಅಂದ್ರೆ 100 centimeter ಬರುತ್ತೆ ಅಲ್ಲಿ. ಅದೇ ನೀವು ಹೊರಗಡೆ ಬೆಳೆದಾಗ ಅಲ್ಲಿ ಸುಮಾರು ಒಂದು 20-25-30 centimeter ಬರುತ್ತೆ. ಈ ಕಾಂಡದ ಅಳತೆ ಜಾಸ್ತಿ ಇದ್ದಷ್ಟು ನಿಮ್ಗೆ ಬೆಲೆ ಜಾಸ್ತಿ ಸಿಗುತ್ತೆ. ಇದನ್ನ ಹೌದು ಪಾಲಿಯೋಸ್ ಅಲ್ಲಿ ಖರ್ಚು ಜಾಸ್ತಿ ಬರುತ್ತೆ, ಹೊರಗಡೆನೂ ಬೆಳೆಯಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಸರ್ ವಿಶೇಷವಾಗಿ ಇದುವರೆಗೆ ನಮ್ಮ ಒಂದು ಕರೆಯಲ್ಲಿ ನೋಡ್ತಿದ್ವಿ ಪಾಲಿ ಹೌಸ್ ವೆಚ್ಚ ಜಾಸ್ತಿ ಬರುತ್ತೆ ಅಂತ, ಎಷ್ಟು ವೆಚ್ಚ ಬರುತ್ತೆ ಒಂದು ಘಟಕದಲ್ಲಿ ಅಥವಾ ಒಂದು ವಿಸ್ತೀರ್ಣ ಒಂದು ಎಕರೆ ಅಥವಾ ಒಂದು ಹೆಕ್ಟೇರ್ ತಗೊಂಡಾಗ ಎಷ್ಟು ವೆಚ್ಚ ಬರುತ್ತೆ ನಿಮ್ ಪ್ರಕಾರ? ಸರ್ ಪಾಲಿ ಹೌಸ್ ಇತ್ತೀಚಿನ ಮಾರ್ಕೆಟ್ ದರದಂತೆ 1 acre ಪಾಲಿ ಹೌಸ್ ತಾವು ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ಬೆಳೆಗಳ ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು 40 lakh ಖರ್ಚು ಬರುತ್ತೆ ಅದಕ್ಕೆ. ಈ ಪಾಲಿಯೋಸ್ ಬೆಳೆ ಏನಂದ್ರೆ ಹೈ ಇನ್ವೆಸ್ಟ್ಮೆಂಟ್, ಇದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇರುತ್ತೆ, ಹೆಚ್ಚಿನ ಲಾಭ ಇರುತ್ತೆ, ಹೆಚ್ಚಿನ ರಿಸ್ಕ್ ಸಹ ಇರುತ್ತೆ ಇದರಲ್ಲಿ. ಸೊ 3-3 ಹೆಚ್ಚಿದು, ಹೈ ರಿಸ್ಕ್ ಹೈ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್, ಸೊ 3 ಅಂತೂ ಇರುತ್ತೆ ಇದರಲ್ಲಿ. ಸುಮಾರು 40 lakh ಇದಕ್ಕೆ ಖರ್ಚಾಗುತ್ತೆ ಒಂದು ಘಟಕ 1 acre ಮಾಡಲಿಕ್ಕೆ. ಇಲಾಖೆಯಿಂದ ನಾವು ಬೇರೆ ಬೇರೆ ಸ್ಕೀಮ್ಗಳ ಅಡಿಯಲ್ಲಿ ಇದಕ್ಕೆ ಸಹಾಯಧನ ಕೊಡ್ತೀರಿ. ಉದಾಹರಣೆಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಈ ಒಂದು ಸ್ಕೀಮ್ ಅಲ್ಲಿ ನಮ್ಮ 1 acre ಪಾಲಿಯೋಸ್ಗೆ ಸುಮಾರು 18-19 lakh ಪಾಲಿಯೋಸ್ ಕನ್ಸ್ಟ್ರಕ್ಷನ್ ಪ್ಲಸ್ ಪ್ಲಾಂಟಿಂಗ್ ಅಲ್ಲಿ ಗಿಡಗಳಿಗೆ ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ರಿಯಾಯಿತಿ ಬಗ್ಗೆ ಮತ್ತೆ ಮಾತಾಡೋ ಮತ್ತೊಬ್ರು ಕರೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸೋಮಳ್ಳಿ ಗ್ರಾಮದಿಂದ ವೀರಭದ್ರಸ್ವಾಮಿ ಸರ್. ನಮಸ್ಕಾರ ವೀರಭದ್ರಸ್ವಾಮಿ ಅವರೇ, ಹೇಳಿ. ಸಿರಿ ತೋಟಗಾರಿಕೆ ಕೃಷಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ, ಹೇಳಿ. ಮತ್ತೆ ಹಂಗೇನೆ ಪುಷ್ಪ ಕೃಷಿ ಬೆಳೆಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಈ ಪುಷ್ಪ ಕೃಷಿ ಬೆಳೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಮಾರುಕಟ್ಟೆಯನ್ನ ತಮ್ಮ ಕಡೆಯಿಂದ ಒದಗಿಸ್ಕೊಡ್ತೀರಾ ಸರ್? ಪ್ರಶ್ನೆ ಇದು ಸರ್. ಮಾರುಕಟ್ಟೆ ತಮ್ಗೆಲ್ಲ ಈಗ ಗೊತ್ತೇ ಇದೆ, ಪುಷ್ಪ ಕೃಷಿ ಏನಾಗುತ್ತೆ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ. ಈಗ ನಮ್ಗೆ ಹಬ್ಬ ಹರಿದಿನಗಳು ಮದುವೆ ಕಾರ್ಯಕ್ರಮ ಬಂದಾಗ ಇದಕ್ಕೆ ಉತ್ತಮ ಧಾರಣೆ ಸಿಗುತ್ತೆ. ಅದೇ ನೀವು ಆಷಾಢ ಪಿತೃಪಕ್ಷ ಈ ತರ ತಗೊಂಡಾಗ ಅಲ್ಲಿ ಬರೋದಿಲ್ಲ. ಸೊ ರೈತ ಬಾಂಧವರು ಏನೇ ಒಂದು ನಾಟಿ ಮಾಡ್ಬೇಕಾದ್ರೆ ಈ ಒಂದು ಸೀಸನ್ ನೋಡಿ ಮತ್ತೆ ಯಾವ ಟೈಮ್ ಅಲ್ಲಿ ಮಾಡಬೇಕಂತ ಒಂದು ತಾಂತ್ರಿಕ ಸಲಹೆ ಪಡೆದು ಮಾಡಿದ್ರೆ ಅನುಕೂಲ ಆಗುತ್ತೆ ಅವರಿಗೆ. ಪುಷ್ಪ ಕೃಷಿ ಬೆಳೆಯೋದಕ್ಕೆ ತಮ್ಮ ಕಡೆಯಿಂದ ಒಂದು ಸಬ್ಸಿಡಿ ವ್ಯವಸ್ಥೆ ಏನಾದ್ರು ಕೊಡ್ತೀರಾ? ಖಂಡಿತ ಖಂಡಿತ ಸಬ್ಸಿಡಿ ತೋಟಗಾರಿಕೆ ಇಲಾಖೆ ವತಿಯಿಂದ ಎಲ್ಲಾ ವಾಣಿಜ್ಯ ಬೆಳೆಗಳಿಗೆ ಬೆಳೆಯಲಿಕ್ಕೆ ಸಬ್ಸಿಡಿ ಕೊಡಕ್ಕೆ ಅವಕಾಶ ಇದೆ ನಿಮಗೆ. ಮಾಹಿತಿ ಕೊಟ್ಟಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ತಾವು ಸಬ್ಸಿಡಿ ಕೊಡ್ತೀವಿ, ರಿಯಾಯಿತಿ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಎಷ್ಟು ಒಂದು ಘಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ಅಥವಾ ಶೇಕಡಾವಾರು ಇಷ್ಟು ತಾವು ನಮ್ಮ ರೈತ ಬಾಂಧವರಿಗೆ ರಿಯಾಯಿತಿ ಕೊಡ್ತೀರಾ ಅಂತ? ಸರ್ ಅದೇ ನಾ ಈಗ ಹೇಳ್ದಂಗೆ ಸುಮಾರು 40 lakh ಸುಮಾರು 45-50% ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ನಮ್ಮಲ್ಲಿದೆ. ಸೊ ಇದು ಒಂದು ಪಾಲಿಯೋಸ್ ಇರ್ಬೋದು. ಹೊರಗಡೆ ರೈತರು ಏನ್ ಬೆಳೀತಾರಲ್ಲ ಅದಕ್ಕೂ ಸಹ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಬಟ್ ಬೇರೆ ಬೇರೆ ಬೆಳೆಗಳಿಗೆ ಅದರ ಉತ್ಪಾದನಾ ವೆಚ್ಚಕ್ಕೆ ಅನುಸಾರವಾಗಿ ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಶೇಕಡ 50% ಸಬ್ಸಿಡಿ ಸಿಗುತ್ತೆ ಅವರಿಗೆ. ಈಗ ಏನ್ ಅವರು ಸಬ್ಸಿಡಿ ಅಥವಾ ರಿಯಾಯಿತಿ ತಗೋಬೇಕಂದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದರಲ್ಲಿ? ಸರ್ ಇದರಲ್ಲಿ ಏನಾಗುತ್ತೆ, ಅವರು ಇಲಾಖೆಗೆ ಒಂದು ಅರ್ಜಿ ಹಾಕ್ಬೇಕಾಗತ್ತೆ. ಪ್ರತಿ ವರ್ಷ ಪ್ರತಿ ತಾಲೂಕು ಅಥವಾ ಜಿಲ್ಲೆಗೆ ಒಂದು ನಿಗದಿತ ಗುರಿ ಇರುತ್ತೆ. ಆ ಗುರಿ ಒಳಗಡೆ ಅವರಿಗೆ ಒಂದು ವರ್ಕ್ ಆರ್ಡರ್ ಅಂತ ಕೊಡ್ತಾರೆ, ಅವರಿಗೆ ಕಾರ್ಯಾದೇಶ ಕೆಲಸ ಮಾಡ್ಲಿಕ್ಕೆ. ಅದನ್ನ ಪಡ್ಕೊಂಡು ತಮ್ಮ ಮುಂದೆ ಕೆಲಸ ಮಾಡ್ಕೊಬಹುದು. ಅದರ ಬಿಲ್ಸ್ ಏನಾಗುತ್ತೆ, ಬಿಲ್ಸ್ ಸಬ್ಮಿಟ್ ಮಾಡುತ್ತೆ, ಘಟಕ ಪೂರ್ಣಗೊಂಡ ನಂತರ ಸಹಾಯಧನ ವಾಪಸ್ ಕೊಡ್ತೀರಾ ಅವರಿಗೆ? ಅಂದ್ರೆ ರೈತರು ಕೊಡ್ತೀರಾ ಅಥವಾ ಏನು ಒಂದು ಘಟಕವನ್ನ ನಿರ್ಮಾಣ ಮಾಡಿದಂತಹ ಕಂಪನಿಗಳು ಕೊಡ್ತೀರಾ ಹೇಗೆ ಅಂತ? ಇಲ್ಲ, ಇದು ರೈತರಿಗೆ ನೇರವಾಗಿ ಕೊಡ್ತೀರಿ. ಕೆಲವೊಂದು ಸಮಯದ ರೈತರಿಗೆ ಏನಾದ್ರೂ ಅವರಿಗೆ ಪೂರ್ಣ ವೆಚ್ಚ ಮಾಡ್ಲಿಕ್ಕೆ ಆಗೋದಿಲ್ಲ, ಅನಾನುಕೂಲ ಇದ್ದಾಗ ಅವರು NOC ನೋ ಅಬ್ಜೆಕ್ಷನ್ ನಿರಾಪಕ್ಷಣ ಪತ್ರ ಕೊಟ್ಟರೆ ಕಂಪನಿ ಕೊಡ್ಲಿಕ್ಕೆ ಅವಕಾಶ ಇದೆ. ಡಾಕ್ಟರ್ ವಿಶ್ವನಾಥ್ ಅವರ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಬಂದಿದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ಚಂದ್ರು ಅಂತ ಸರ್, ಉಳಿಕೆರೆ ಕೊಪ್ಪಳು ಗ್ರಾಮದಿಂದ. ತಮ್ಮ ಪ್ರಶ್ನೆ ಸರ್, ಈ ಗುಲಾಬಿ ತೋಟ ಮಾಡ್ಬೇಕು ಅಂದ್ರೆ ಏನೇನು ಅರ್ಹತೆ ಇರ್ಬೇಕು ಸರ್, ಪಂಚಾಯತಿ ಕಡೆಯಿಂದ? ಗುಲಾಬಿ ತೋಟ ಅಥವಾ ತೋಟ ಅಂತೀರಾ ಅಥವಾ ನೀವು ಹಸಿರುಮನೆ ಅಂತೀರಾ, ಶೇಡ್ ನೆಟ್ ಅಂತ ಪಾಲಿ ಹೌಸ್ ಅಂತೀರಾ ಅಥವಾ ನೀವು ಹೇಳಿ, ಹಸಿರುಮನೆ ಮಾಡಕ್ಕೆ ಏನು ಅರ್ಹತೆಗಳು ಏನಿರ್ಬೇಕು ರೈತರು ಅನ್ನೋದು ನಿಮ್ ಪ್ರಶ್ನೆ? ಹೌದು. ನಮ್ಮ ವಿಭಾಗೀಯ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಡಾಕ್ಟರ್ ವಿಶ್ವನಾಥ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾರೆ. ಸರ್, ಇದಕ್ಕೆ ಅರ್ಹತೆ ಅಂತ ಏನಿರುತ್ತಲ್ಲ, ರೈತರಿಗೆ ತಮ್ಮ ಸ್ವಂತ ಜಮೀನು ಇರಬೇಕು ಅವರಿಗೆ. ನಾವು ಎಷ್ಟು ವಿಸ್ತೀರ್ಣದಲ್ಲಿ ಅವರು ಪಾಲಿ ಯೂಸ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಒಂದು 10 ಗುಂಟೆ ಜಾಸ್ತಿ ಇರಬೇಕು. ಉದಾಹರಣೆಗೆ ಒಬ್ಬ ರೈತರಿಗೆ 1 acre ಪಾಲಿ ಯೂಸ್ ಕೊಡ್ಬೇಕಾದ್ರೆ ಅವರಿಗೆ ಸುಮಾರು 50 ಗುಂಟೆ ಜಮೀನು ಇರಬೇಕು. ಏನಕ್ಕೆಂದ್ರೆ ಪಾಲಿಯೋಸ್ ಮಾಡಿದ ನಂತರ ಅದನ್ನ ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಒಂದು ಕೃಷಿ ಹೊಂಡ ಮಾಡಬೇಕಾಗುತ್ತೆ, ಒಂದು ಪ್ಯಾಕಿಂಗ್ ಘಟಕ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಎಷ್ಟು ವಿಸ್ತೀರ್ಣದಲ್ಲಿ ಮಾಡಬೇಕು ಅನ್ಕೊಂಡಿದ್ರು ಅದಕ್ಕಿಂತ ಒಂದು 10 ಗುಂಟೆ ಹೆಚ್ಚುವರಿ ಜಮೀನು ಇರಬೇಕಷ್ಟೇ. ತೊಂದರೆ ಇಲ್ಲ, ತಾವು ಪಾನಿ ಇದ್ರೆ ಸಾಕಾಗುತ್ತೆ ನಮ್ಗೆ. ಯಾರೇ ರೈತರು ಬೇಕಾದ್ರೆ ಇದಕ್ಕೆ ಇಲಾಖೆಗೆ ಅಪ್ಲೈ ಮಾಡಿಕೊಂಡು ಸಬ್ಸಿಡಿ ಪಡಿಬಹುದು ಅವರು. ಚಂದ್ರ ಅವರೇ ಧನ್ಯವಾದ, ಧನ್ಯವಾದ. ಹಲೋ, ಮತ್ತೊಂದು ಕರೆ ಬಂದಿದೆ. ಹಲೋ, ನಮಸ್ತೆ. ಲೋಕೇಶ್ ಅಂತ ಹಿರಿಯೂರು ತಾಲೂಕು ಬರಂಗಿರಿಂದ. ನಿಮ್ ಪ್ರಶ್ನೆ ಲೋಕೇಶ್ ಅವ್ರೆ? ಸರ್, ಅದು ಏನಾಯ್ತಂದ್ರೆ ಸುಗಂಧ್ರಜ ಬೆಳಿತಿರಲ್ಲ, ಬೆಳಿತೀರಿ, ಬೆಳೆದಿದ್ವಿ. ಅದು ಇಷ್ಟು 25 ಗುಂಟಿಗೆ ಅಷ್ಟೇನ ಸಹಾಯಧನ, ಮತ್ತೆ ಹೆಚ್ಚಿಗೆ ಬರೋದಿಲ್ವಾ ಸರ್ ಕೇಳಂತ? ಸರ್, ಅದೇನಾಗುತ್ತೆ, ಸುಗಂಧ್ರಜ ಗೆಡ್ಡೆ ಜಾತಿಯ ಒಂದು ಹೂವಿನ ಬೆಳೆ ಅದು. ಇದರಲ್ಲಿ ಏನಾಗುತ್ತೆ, ನಿಮ್ಗೆ ಒಂದು ಜಿಲ್ಲೆಗೆ ಒಂದು ನಿಗದಿತ ಗುರಿ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಸಮಯದಲ್ಲಿ ಹೆಚ್ಚಿನ ರೈತರು ಆ ಒಂದು ಬೆಳೆನ ಬೆಳೀತಾರೆ. ಅವಾಗ ಆ ಗುರಿಯನ್ನ ಅವರು ತಾವು ಡಿವೈಡ್ ಮಾಡಿ ಎಲ್ಲ ರೈತರಿಗೆ ಕೊಡ್ತಾರೆ ಅದನ್ನ. ಯಾಕಂದ್ರೆ ಎಲ್ಲ ರೈತರಿಗೆ ಸಿಗಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾರೆ. ಬಟ್ ಅದಕ್ಕೆ ಹೆಚ್ಚುವರಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ತಂದೇನಾದ್ರೆ ಇದ್ರೆ ನಿಮ್ಮ ಹಿರಿಯೂರು ತಾಲೂಕು ಸಹಾಯಕ ತೋಟದ ನಿರ್ದೇಶಕರಿಗೆ ಒಂದು ಅರ್ಜಿ ಕೊಡಿ, ನಾನು ಮಾತಾಡಿ ಹೇಳ್ತೀನಿ ಅವ್ರಿಗೆ. ಸಾಲಿನಲ್ಲಿ 10,000 ಕೊಟ್ಟಿದ್ರು 25 ಗಂಟೆಗೆ ಅಂತ ಹೇಳಿ, ನಾವು ಜಾಸ್ತಿ ಬೆಳೆದಿದ್ರೆ ಹೆಚ್ಚಿಗೆ ಜಮೀನಲ್ಲಿ ಬೆಳೆದಿದ್ವಲ್ಲ ಅಂತ. ನಾನು ಅಲ್ಲಿ ಪರಿಶೀಲನೆ ಮಾಡ್ಬೇಕಾಗತ್ತೆ ಅವ್ರಿಗೆ. 20-21 ಸಾಲನ ನೀವು ಒಂದು ಅರ್ಜಿ ಕೊಡಿ, ನಾನು ಮಾತಾಡಿರ್ತೀನಿ. ಒಂದು ಸರ್, ಇದು SC/ST ಜನರಲ್ ಅಂತ ಏನಾದ್ರು ಇರುತ್ತಲ್ಲ? ಹೌದು, ಮತ್ತೆ ಎಸ್ಟಿಗೆ ಬದಲ ಜನರಲ್ ಇಸ್ಟಿಗೆ ಕೊಟ್ಬಿಡ್ತಾರಲ್ಲ, ಅದಕ್ಕೆ ಯಾಕೆ? ಇಲ್ಲ ಇಲ್ಲ, ನಮ್ದು ಅಲ್ಲಿ ನಿಗದಿತ ಏನು ಪ್ರಮಾಣದಲ್ಲಿ ಇದೆ ಅದು ಮೀಸಲು ಕೊಡ್ಲೇಬೇಕು ನಾವು ಅದನ್ನು. ನಿಮ್ದು ಏನೇ ತಕರಾರು ಇದ್ದು ಕೂಡ ನೀವು ಅರ್ಜಿ ಕೊಡಿ, ನಾನು ಮಾತಾಡ್ತೀನಿ. ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿ. ನಿಮ್ಮ ಹೆಸರು ಲೋಕೇಶ್ ಅಲ್ವಾ? ಯಾವ ಊರು ನಿಮ್ದು? ಬರಂಗಿರಿ. ಓಕೆ, ನೀವೊಂದು ಅರ್ಜಿ ಕೊಡಿ, ನಾನು ಮಾತಾಡ್ತೀನಿ ಅವ್ರಿಗೆ. ಓಕೆ ಓಕೆ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋ? ನಮಸ್ಕಾರ ಸರ್. ನಮಸ್ತೆ, ನಾವು ಯೋಗೇಂದ್ರ ಪ್ರಸಾದ್ ಅಂತ, ನಂದಿಮೂಡ್ ತಾಲೂಕು ಎಲ್ಸಿಆರ್ ಗ್ರಾಮದಿಂದ. ನಿಮ್ ಪ್ರಶ್ನೆ ಸರ್? ನಮ್ಮ ಹತ್ರ ಇವಾಗ ಬಂಡವಾಳಿಯಲ್ಲಿ ಪಾಲಿಯೋಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಇವಾಗ? ಇಲ್ಲ, ನೀವು ಪಾಲಿಯೋಸ್ ಮಾಡೇ ಕೃಷಿ ಮಾಡ್ಬೇಕಂತ ಉದ್ದೇಶ ಇಲ್ಲ. ಈಗ ನೀವು ಆಚೆ ಕಡೆ ನಮ್ಮಲ್ಲಿ ಗುಲಾಬಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ನೀವು ಸಣ್ಣ ರೈತ, ಅತಿ ಸಣ್ಣ ರೈತರಾಗಿದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉಚಿತವಾಗಿ ನಿಮ್ಗೆ ತೋಟ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ನಿಮ್ಮ ತಾಲೂಕಿಗೆ ಅರ್ಜಿ ಕೊಟ್ಬಿಟ್ಟು 1.5 ಎಕರೆ 2 ಎಕರೆ ಉಚಿತವಾಗಿ ತೋಟ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿಮ್ಮ ಜಾಬ್ ಕಾರ್ಡ್ ಒಂದು ಒದಗಿಸಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸಿಕೊಂಡು ತೋಟಗಾರಿಕೆ ಇಲಾಖೆಯ ತಾಂತ್ರಿಕ ಮಾಹಿತಿಯೊಂದಿಗೆ ನೀವು ತೋಟ ಮಾಡ್ಕೊಬಹುದು. ನೋಡಿ, ತುಂಬಾ ಜನ ಅವ್ರದ್ದೇ ಆದಂತಹ ಒಂದೊಂದು ಸಮಸ್ಯೆಗಳು, ಪ್ರಶ್ನೆಗಳಿದ್ದಾವೆ. ಒಂದು ಅಪವಾದ ಕೂಡ ಇದೆ. ಏನಂದ್ರೆ ತುಂಬಾ ಏನು ಬಂಡವಾಳಶಾಹಿ ಅವ್ರಿಗೇನು ಕೊಡ್ತಾರೆ, ತುಂಬಾ ಬಂಡವಾಳ ಇರುವಂತವ್ರಿಗೆ, ಶ್ರೀಮಂತರಿಗೆ ಅಥವಾ ಸರ್ಕಾರಿ ನೌಕರಿಗೆ ಕೊಡ್ತಾರೆ ಈ ಪಾಲಿ ಹೌಸ್ ಏನು ರಿಯಾಯಿತಿ. ಅದು ತುಂಬಾ ವೆಚ್ಚ ಜಾಸ್ತಿ, 1 ಕೋಟಿ ತನಕ ಇರುತ್ತೆ ಒಂದೊಂದು ಘಟಕದ ವೆಚ್ಚ. ಅಂದ್ರೆ ಮಿನಿಮಮ್ 2.5 ಎಕರೆನಲ್ಲಿ ಒಂದು ಪಾಲಿ ಹೌಸ್ ನಿರ್ಮಾಣ ಮಾಡಬೇಕಾಗುತ್ತೆ, ಅಂತವ್ರಿಗೆ ಕೊಡ್ತಾರೆ, ನಮ್ಗೆ ಕೊಡೋದಿಲ್ಲ ಅಂತ. ಅದೊಂದು ಇಲ್ಲ, ಇದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರ ಸರ್? ಒಂದು ನಮ್ಮ ಇಲಾಖೆ ಒಂದು ಮಾರ್ಗಸೂಚಿ ಪ್ರಕಾರ ಒಬ್ಬ ರೈತರಿಗೆ 1 ಎಕರೆ ಕೊಡ್ಲಿಕ್ಕೆ ಅವಕಾಶ ಇದೆ, ಗರಿಷ್ಠ 1 ಎಕರೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಏನಾಗಿದೆ, ನಮ್ಗೆ ಸಣ್ಣ ರೈತರು, ಅತಿ ಸಣ್ಣ ರೈತರು 1/2 ಎಕರೆ ಮಾಡಿದ್ರು ಕೊಡ್ತೀರಾ ಅವ್ರಿಗೆ, ಕಾಲೆಕರೆ ಮಾಡ್ಲಿಕ್ಕೂ ಕೊಡಕ್ ಅವಕಾಶ ಇದೆ. ನಮ್ಗೆ ಯಂಗ್ ಬ್ಲಡ್, ಹೊಸ ಜನರೇಷನ್ಸ್ ಏನಿದೆ, ಅವ್ರು ಬಹಳ ಜನ ಮುಂದೆ ಬರ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು, ಅವ್ರು ಬಹಳ ಜನ ಒಂದು ಪ್ರೊಫೆಷನಲಿಸಂ, ಆ ಒಂದು ಜಾಬ್ ಬಿಟ್ಟು ಬರ್ತಾರೆ, ಅವರು ಬರ್ತಾರೆ. ಸಣ್ಣ ಅತಿ ಸಣ್ಣ ರೈತರಿಗೂ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ ಇರಬಹುದು, ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರುತ್ತೆ, ಅದನ್ನ ಬೇರೆ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ ನಾವು ಅದನ್ನ. ಸೊ ಎಲ್ಲಾ ರೀತಿಯ ಜನಾಂಗದವರಿಗೂ, ಎಲ್ಲಾ ಸಣ್ಣ ರೈತರಿಗೂ ದೊಡ್ಡ ರೈತರಿಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಏನ್ ನಿಗದಿ ಆಗಿರುತ್ತೆ ಆ ಒಂದು ಅನುದಾನವನ್ನು ಕೊಡ್ಲೇಬೇಕಾಗುತ್ತೆ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ಸದಾನಂದ ನಾಯಕ್ ಅಂತ, ಉಡುಪಿ ಜಿಲ್ಲೆ ಬಂಟಗಲ್ನಿಂದ. ನಮಸ್ತೆ, ಹೇಳಿ. ನಮ್ಮಲ್ಲಿ ಮಲ್ಲಿಗೆ ಬೆಳಿತೇವೆ ನಾವು, ಅಂದ್ರೆ ದೀರ್ಘ ಅಂದ್ರೆ ವರ್ಷದ್ದಲ್ಲ, ಅಂದ್ರೆ ದೀರ್ಘಕಾಲಿಕ. ಚಂತಲ್ಲಿ ಹೇಳ್ತೇವೆ ಅಂದ್ರೆ ಇಷ್ಟೇ ಗಿಡ ಅಂತ ಗಿಡ ಲೆಕ್ಕ ನೀವು ಬೆಳಿತೇವೆ ನಾವು. ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಏನು ಸವಲತ್ತು ಉಂಟು ಅಂತ ಹೇಳ್ತೀರಾ? ಇದು ನೀವು ಹೇಳ್ತಿರೋದು ಉಡುಪಿ ಮಲ್ಲಿಗೆ ಬಗ್ಗೆ ಹೇಳ್ತಾ ಇದ್ರಿ. ಶಂಕರಪುರ ಅಲ್ವಾ? ಶಂಕರಪುರ ಮಲ್ಲಿಗೆ. ಸೊ ಇಲ್ಲೇನಾಗಿದೆ, ನೀವು ಬೆಳೆಯುವಂತದ್ದು ಬರೀ ಸೆಂಟ್ಸ್ ಅಲ್ಲಿ, ಅಂದ್ರೆ ನಂಬರ್ ಆಫ್ ಪ್ಲಾಂಟ್ಸ್ ಅಂದ್ರೆ ಇಷ್ಟು ಗಿಡಗಳ ಲೆಕ್ಕದಲ್ಲಿ ಬೆಳೀತಿದ್ರೆ ಇದು. ಇದು ನಮ್ಮ ಏನಾಗಿದೆ, ಕನಿಷ್ಠ 1 ಕಾಲ್ ಎಕರೆ ಕೇಳ್ತೀವಿ ನಾವು ಅದರಲ್ಲಿ. ಸೊ ಕಾಲಿಗೆ 10 ಗಂಟೆ ಇದೆ, ನಾವು ಕನ್ಸಿಡರ್ ಮಾಡಬಹುದು ಅನ್ಬಿಟ್ಟು. ಇದು ವಿಶೇಷವಾಗಿ ಇದು ಒಂದು ಭೌಗೋಳಿಕ ಗುರುತಿಸುವಿಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಬೆಲೆ ಆಗಿರೋದ್ರಿಂದ ತಮ್ಮ ಏನು ಈಗ ಸಲಹೆ ಇದ್ರಿ ಅದ್ ಸಲಹೆ ಪ್ರಕಾರ ಸರ್ಕಾರದಿಂದ ವಿಶೇಷ ಅನುಮತಿ ಪಡ್ಕೊಂಡು ಸೆನ್ಸ್ ಲೆಕ್ಕದಲ್ಲಿ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀನಿ ನಿಮ್ಗೆ. ಈ ಒಂದು ಪಾಲಿಹೌಸ್ ಅಥವಾ ಒಂದು ಹಸಿರುಮನೆಯಲ್ಲಿ ಬಿಟ್ಟು ಈಗ ಏನು ತೆರೆದ ಒಂದು ಜಾಗದಲ್ಲಿ ಬೆಳೆಯೋದಾದ್ರೆ ಹೇಗೆ ಇವ್ರಿಗೆ ರಿಯಾಯಿತಿ ಯಾವ ತರ ಕೊಡ್ತೀರಾ, ಏನು ಇವ್ರಿಗೆ ಅನುದಾನ? ಈಗ ಹೊರಗಡೆ ಅಂತ ಬೆಳೆಯುವಂತ ವಾಣಿಜ್ಯ ಬೆಳೆಗಳು, ಈಗ ಇದರಲ್ಲಿ ಗುಲಾಬಿ ಮುಖ್ಯವಾಗಿ ಬೆಳೀತಾರೆ. ಅಂದ್ರೆ ಇದು ಬಹುವಾರ್ಷಿಕ ಬೆಳೆ. ಇದು ಯಾರ್ಯಾರು ಬಹುವಾರ್ಷಿಕ ಬೆಳೆಗಳು, ಗುಲಾಬಿ ಇರ್ಬೋದು, ಸುಗಂಧರಾಜ ಇರ್ಬೋದು, ಕನಕಾಂಬ್ರ, ಈ ತರ ಬಹುವಾರ್ಷಿಕ ಬೆಳೆಗಳಿಗೆ ಬೆಳೆಯಲು ಅವಕಾಶ ಇದೆ. ಗುಲಾಬಿ ಬೆಳೆಗೆ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿ ಸೇರ್ಕೊಂಡಿದೆ. ಈಗ ಯಾರೇ ಗುಲಾಬಿ ಬೆಳೆಯಬೇಕಾದ್ರೆ ಕೂಡ ಪಂಚಾಯತಿಯಿಂದ ಒಂದು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸ್ಕೊಂಡು ಅರ್ಜಿ ಹಾಕಿದಲ್ಲಿ ಅದಕ್ಕೆ ಉಚಿತವಾಗಿ ತೋಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ತಮಗೆ ಅವರಿಗೆ. ತುಂಬಾ ನಮ್ಮ ಈ ಒಂದು ಪಾಲಿ ಹೌಸಸ್ ಅಲ್ಲಿ ಅಥವಾ ಹಸಿರುಮನೆಯಲ್ಲಿ ಬೆಳೆದಂತಹ ಒಂದು ಪುಷ್ಪಕ್ಕೆ ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯ ಬೇಡಿಕೆ ತುಂಬಾ ಇದೆ. ಹೇಗೆ ಇದನ್ನ ನೀವು ಅದನ್ನ ಹೇಗೆ ಅದನ್ನ ಮಾರ್ಕೆಟಿಂಗ್ ಅಂದ್ರೆ ಆಕ್ಷನ್ ಅಂದ್ರೆ ಏನ ಯಾವ ತರ ಮಾಡ್ತೀರಾ, ಹರಾಜು ಯಾವ ತರ ಮಾಡ್ತೀರಾ ಅಂತ ನೀವು? ಸರ್, ಇಲ್ಲೇನಾಗುತ್ತೆ, ನಿಮ್ದು ತಮ್ಗೆ ಗೊತ್ತಿದೆ, ನಮ್ಮಲ್ಲಿ ಅಂತಾರಾಷ್ಟ್ರೀಯವಾಗಿ ವಾಣಿಜ್ಯ ಕೃಷಿಗೆ ಬಹಳಷ್ಟು ಬೇಡಿಕೆ ಇದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗಂತ ಸೀಸನ್ ಕ್ರಿಸ್ಮಸ್, ಹೊಸ ವರ್ಷ ಆಚರಣೆ ಮತ್ತೆ ವ್ಯಾಲೆಂಟೈನ್ಸ್ ಡೇ, ಈ ಒಂದು ಸೀಸನ್ ಅಲ್ಲಿ ಏನಾಗುತ್ತೆ, ಯುರೋಪ್ ದೇಶದಲ್ಲಿ ಹೊರಗಡೆ ದೇಶಗಳಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಕಾರಣ ಏನಂದ್ರೆ ಅಲ್ಲಿಗೆ ಕೋಲ್ಡ್ ವೇವ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರಿಗೆ ನಮ್ಮ ವಾಣಿಜ್ಯ ಬೆಳೆಗಳನ್ನ ಸಾಮಾನ್ಯ ರೀತಿ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ ಬೆಳೆದ್ರೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಮ್ಮ ರಾಜ್ಯದಿಂದ ಮುಖ್ಯವಾಗಿ ಗುಲಾಬಿಗಳನ್ನ, ಈಗ ಡಚ್ ರೋಸಸ್ ಅಂತ ನಾವ್ ಏನ್ ಕರಿತಿರಲ್ಲ, ಇದನ್ನ ಯಥೇಚ್ಛವಾಗಿ ನಾವು ರಫ್ತು ಮಾಡ್ತಿರೋವಾಗ ದಪ್ಪ ಇರುವಂತದ್ದು ಮತ್ತೆ ಸ್ಟಾಕ್ ಲೆಂತ್ ಜಾಸ್ತಿ ಇರುವಂತದನ್ನ ರಫ್ತು ಮಾಡ್ಲಿಕ್ಕೆ ಅವಕಾಶ ಇದೆ. ಮುಂದಿನ ಕರೆ ನಮ್ಮ ಕಾರ್ಯಕ್ರಮದ. ಹಲೋ ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಾ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಕೇಗೋಡ್ಗೆರೆಯಿಂದ ಯೋಗಾನಂದ ಅಂತ ಸರ್ ಮಾತಾಡ್ತಾ ಇರೋದು. ತಮ್ಮ ಪ್ರಶ್ನೆ ಯೋಗಾನಂದ ಅವರೇ. ಪ್ರಶ್ನೆ, ನಮ್ದು 1 ಎಕರೆ ಜಮೀನು ಇದೆ ಸರ್, ಈಗ ಅದರಲ್ಲಿ ನಾವು ಭತ್ತವನ್ನು ಬೆಳೀತಾ ಇದೀವಿ, ಈಗ ಅದರಲ್ಲಿ ಗುಲಾಬಿನ ಹೂನ ಬೆಳಿಬಹುದಾ? ಸರ್, ಭತ್ತ ಬೆಳಿಬೇಕಂತ ಜಾಗದಲ್ಲಿ ನೀರು ಜೋಗ ಆಗ್ಬಾರ್ದು ಅದಕ್ಕೆ, ಗುಲಾಬಿಗೆ. ಸರಿ ಸರ್, ಇದಕ್ಕೇನಂತ ನಮ್ಗೆ ಬೇಸಾಯ ಪದ್ಧತಿಯಲ್ಲಿ ಏನಾಗುತ್ತೆ, ಜೋಗಾದ್ರೆ ಗಿಡದ ಉತ್ಪಾದನೆ ಚೆನ್ನಾಗಿ ಬರೋದಿಲ್ಲ, ನಿಮ್ಗೆ ಫ್ಲವರ್ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಸರಿ, ಹಾಗಾಗಿ ಭತ್ತದ ಜಮೀನು ಹೊರತುಪಡಿಸಿ ಬಯಲು ಸೀಮೆ ಜಮೀನು ಮಾತ್ರ ಜಮೀನು ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಅದರಲ್ಲಿ. ಸರಿ ಸರ್, ಆದ್ರೆ ನಾವು ಬೆಳೆದಂತ ಹೂವನ್ನ ಸರ್ ತಮ್ಮ ಸಂಸ್ಥೆಯಿಂದ ಮಾರಾಟಕ್ಕೆ ಬಂದಾಗ ಕೊಂಡ್ಕೊಳ್ಳೋ ವ್ಯವಸ್ಥೆ ಇದೆಯಾ ಸರ್? ಇಲ್ಲ ಸರ್, ಮಾರುಕಟ್ಟೆ ಆತರ ವ್ಯವಸ್ಥೆ ಎಲ್ಲೂ ಇಲ್ಲ ಸರ್, ಸರ್ಕಾರದಲ್ಲಿ ಎಲ್ಲೂ ಇದೆ ಇದರಿಗೆ. ಹೌದಾ ಸರ್? ಈಗ ನಿಮ್ಮೊಂದು ಹರಾಜು ಕೇಂದ್ರದಲ್ಲಿ ಈ ಆನ್ಲೈನ್ ಟ್ರೇಡಿಂಗ್ ಅಥವಾ ಬಿಡ್ಡಿಂಗ್ ಅಂತ ಮಾಡ್ತೀವಲ್ಲ, ಯಾವ್ದು ಯಾವ ತರ ಮಾಡ್ತಿರ್ತಾವು ಸರ್? ಈಗ ಕೆಲವೊಂದು ಈ ಡಚ್ ರೋಸಸ್ ಇದೆ, ಅದಕ್ಕೆ ನಮ್ಮಲ್ಲಿ ಏನಾಗಿದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ. ಯಾರೇ ಒಬ್ಬ ರೈತರು ಹಸಿರು ಮನೆಯಲ್ಲಿ ಗುಲಾಬಿ ಬೆಳೆದಿದ್ದಾರೆ, ಅದನ್ನ ನಮ್ಮ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಹೆಬ್ಬಾಳ ಬೆಂಗಳೂರದಲ್ಲಿದೆ, ಅಲ್ಲಿ ಕಳಿಸಿದೆ. ಅದರಲ್ಲಿ ಸೊ ಅಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಬಯರ್ಸ್ ಇದಾರೆ, ಅದು ಬಿಡ್ ಆಗತ್ತೆ ಅಲ್ಲಿ. ಅಂದ್ರೆ ಅಂತಾರಾಷ್ಟ್ರೀಯ ಬಿಡ್ಡರ್ಸ್ ಅವರು ಇಲ್ಲ, ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಇಬ್ಬರು ಇರ್ತಾರೆ ಅಲ್ಲಿ, ಇಬ್ರು ಬಿಡ್ ಮಾಡ್ತಾರೆ ಅಲ್ಲಿ. ಸೊ ರೈತರಿಗೆ ಪ್ರತಿ 8 ದಿನಕ್ಕೆ ಒಂದ್ಸರಿ ನಾವು ಪೇಮೆಂಟ್ ಮಾಡ್ತೀರ ಅವರಿಗೆ. ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾರೇ ಡಚ್ ಗುಲಾಬಿಯನ್ನು ಹಸಿರು ಮನೆಯಲ್ಲಿ ಬೆಳೀತಾ ಇದ್ರೆ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೆ ಪರವಾಗಿಲ್ಲ, ನಮ್ಮ ಸಂಪರ್ಕ ಮಾಡಿದ್ರೆ ಬೇಕಾದ್ರೆ ಅವ್ರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಡ್ಬೋದು ನಾವು. ಹೇಗಿದೆ ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಯಾವ ತರ ಮಾಡೋದು ಅಂತ, ಇದ್ರ ಪ್ರೊಸೀಜರ್ ಏನು ಹೇಗೆ ಅಂತ? ಇದು ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಇದು ಡಿಜಿಟಲ್ ಮಾರ್ಕೆಟಿಂಗ್ ಸರ್. ಇದರಲ್ಲಿ ಈಗ ಒಂದು ಸಾರಿ ಆ ಒಂದು ಹೂವು ನಮ್ಮಲ್ಲಿ ಬಂದ ಮೇಲೆ ಡಿಸ್ಪ್ಲೇ ಆಗುತ್ತೆ ಹೂವು, ಅದು ಡಿಸ್ಪ್ಲೇ ಆದ ನಂತರ ನಮಗೆ ಆಕ್ಷನ್ ಕ್ಲಾಕ್ ಅಂತ ಬರುತ್ತೆ. ಆಕ್ಷನ್ ಕ್ಲಾಕ್ ಅಂದ್ರೆ ಉದಾಹರಣೆಗೆ ಒಂದು ಗುಲಾಬಿಗೆ ನಾವು ದರ ನಿಗದಿ ಮಾಡ್ತೀರಿ, ಕೆಂಪು ಗುಲಾಬಿ ಉದಾಹರಣೆಗೆ ಒಂದು ಗುಲಾಬಿಗೆ 20 ರೂಪಾಯಿ ದರ ನಿಗದಿ ಮಾಡಿ, 20 ರೂಪಾಯಿಯಿಂದ ಕಡಿಮೆ ಬರುತ್ತೆ ಅದು, ಅಂದ್ರೆ 19 ರೂಪಾಯಿ 50 ಪೈಸೆ 19 ರೂಪಾಯಿ ಇದರ ರಿವರ್ಸ್ ಕ್ಲಾಕ್ ರನ್ ಆಗ್ತಾ ಇರುತ್ತೆ. ಆಗ ಬಿಡ್ಡರ್ಸ್ ಬಿಡ್ ಮಾಡ್ತಾರೆ, ಟ್ಯಾಬ್ ಇರುತ್ತೆ ಅವ್ರ ಕೈಯಲ್ಲಿ, ಟ್ಯಾಬ್ ಅಲ್ಲಿ ಬಿಡ್ ಮಾಡ್ತಾರೆ ಅವರು. ಸೊ ನಮ್ಮ ಸರಾಸರಿ ಹೇಳ್ಬೇಕಾದ್ರೆ ಹೋದ ವರ್ಷದಲ್ಲಿ ನಮ್ಗೆ ಒಂದು ಹೂವಕ್ಕೆ ಸುಮಾರು 6 ರೂಪಾಯಿ ಸರಾಸರಿ ಸಿಕ್ಕಿದೆ ರೈತರಿಗೆ. ಈ ಗುಲಾಬಿನ ಹೊರತುಪಡಿಸಿದ್ರೆ ಬೇರೆ ಯಾವ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ಒಂದು ಏನು ರಫ್ತುಗೆ ಹೋಗ್ತಾ ಇದೆ ಅಂತೀರಾ ನೀವು? ಸರ್, ಗುಲಾಬಿ ಹೊರತುಪಡಿಸಿದ್ರೆ ನಮ್ಮಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಸೇವಂತಿಗೆ ಹೋಗುತ್ತೆ, ಇದು ಕಟ್ ಸೇವಂತಿಗೆ ಅಂತಿದೆ, ಅಂದ್ರೆ ಸ್ಟಾಕ್ ಲೆಂತ್ ಜಾಸ್ತಿ ಇರ್ತದೆ. ಎರಡನೇದು ಸ್ವಲ್ಪ ಜರ್ಬರಾ ಕಾರ್ನೇಷನ್, ಮತ್ತೆ ಆಂಥೋರಿಯಮ್ಸ್ ಸೀಸನಲ್ ಮಾತ್ರ ಹೋಗುತ್ತೆ, ಪ್ರತಿ ಸಾರಿ ಹೋಗಲ್ಲ, ಸೀಸನಲ್ ಹೋಗ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮಲ್ಲಿ ಈಗ ಮಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಏನಿದೆಯಲ್ಲ, ಅದು ನಮ್ಮಲ್ಲಿ ದುಬೈ ಮತ್ತೆ ಇತರ ದೇಶಗಳಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ರಫ್ತು ಆಗುತ್ತೆ. ಮತ್ತೆ ಈ ಆನ್ಲೈನ್ ಟ್ರೇಡಿಂಗ್ ಆದ್ಮೇಲೆ ಪೇಮೆಂಟ್ ವಿಷಯಕ್ಕೆ ಬಂದಾಗ ಅವ್ರಿಗೇನು ಬಟವಾಡ ಏನ್ ಮಾಡ್ತಿರಲ್ಲ, ಈಗ ಅದು ನಿಮ್ಮ ಇಲಾಖೆನೆ ಅವರಿಂದ ತಕೊಂಡು ದುಡ್ಡು ಇವರಿಗೆ ಚಂದ ಮಾಡ್ತೀರಾ, ಈಗ ಕೊಡ್ತೀರಾ ಅಂತ ರೈತ? ಇಲ್ಲ ಸರ್, ಇಲ್ಲಿ ಏನಾಗಿದೆ, ನಮ್ದು ರಿಜಿಸ್ಟರ್ಡ್ ಬೈಯರ್ಸ್ ಮತ್ತೆ ರಿಜಿಸ್ಟರ್ಡ್ ಗ್ರೋವರ್ಸ್ ಯಾರೇ ಕಳಿಸ್ಬೇಕು ರಿಜಿಸ್ಟರ್ ಆಗಿರ್ಬೇಕು ನಮ್ಮಲ್ಲಿ. ರೈತ 1ನೇ ತಾರೀಕಿಂದ 7ನೇ ತಾರೀಕು ಏನು ಹೂವ ಕಳಿಸ್ತಾನೆ ಅವನ್ ಏನು ಆ ದಿನದ ಮಾರುಕಟ್ಟೆ ಧಾರಣೆ ಆಗುತ್ತೆ, 8ನೇ ದಿನ ಅವನ ನೇರವಾಗಿ ಖಾತೆಗೆ ಜಮಾ ಆಗುತ್ತೆ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಆಗ್ಲಿ ಡಿಡಿ ಆಗ್ಲಿ ಚೆಕ್ ಸಿಸ್ಟಮ್ ಇಲ್ಲ, ನೇರವಾಗಿ ಖಾತೆಗೆ ಜಮಾ ಆಗುವಂತ ಸಿಸ್ಟಮ್ ಇದೆ ಇಲ್ಲಿ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸಾಹೇಬ್ರ. ನಮಸ್ಕಾರ ಸರ್. ನಾವು ಈಗ 2 ಎಕರೆ 15 ಗುಂಟೆ ತೋಟ ಇದೀರಿ. ಈಗ ನಮ್ಮ ಹಸಿರು ಮನೆ ಮಾಡ್ಲಿಕ್ಕೆ ನಮ್ಗೆ ಈಗ ಒಟ್ಟ ನಾವು ಶೂನ್ಯ ಬಂಡವಾಳವಾಗಿ ಅದೇವ್ರಿ ಸಾಹೇಬ್ರ. ಒಟ್ಟ ನಾವು ಸ್ವಲ್ಪ ಇದ್ರೆ ಏನ್ರಿ ಗುಲಾಬಿ ಹೂವ ಗುಲಾಬಿ ತೋಟ ಮಾಡ್ಬೇಕಂತ ಮಾಡಿದ್ದೀರಿ ಸ್ವಲ್ಪ ಸ್ವಲ್ಪ. ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ಹೌದ್ರಿ, ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಊರು ಹೊನ್ನಾಳ ಗ್ರಾಮ, ವಿಜಯಪುರ ಜಿಲ್ಲೆ ಚಿಕ್ಕೋಟ ತಾಲೂಕು ಹೊನ್ನಾಳ ಗ್ರಾಮದಿಂದ್ರೆ ಕಲ್ಲಪ್ಪ ಸಪ್ಪತ್ತವಾರ. ಅಲ್ಲ ಈಗ ಏನಿದೆ ಹಾಲಿ ಬೆಳೆ ಏನಿದೆ ನಿಮ್ಮಲ್ಲಿ? ಈಗ ಏನಿಲ್ರಿ ಸಾಹೇಬ್ರ, ನಮ್ದು ಕಬ್ಬ ಐತಿ ಮತ್ತು ತೊಗರಿ ಐತ್ರಿ. ಈಗ ಗುಲಾಬಿ ಮಾಡ್ಬೇಕಂತಿದ್ರ ಡಾಕ್ಟ್ರೆ? ತೋಟ ರೀ, ಈಗಾಗಲೇ 2 ಎಕರೆ 15 ಗುಂಟೆ ತೋಟ ಈಗ ಆಲ್ರೆಡಿ ರೀ. ಈಗ ನೀವು ಬಿಜಾಪುರಲ್ಲಿ ಮಾಡ್ಬೇಕಾದ್ರೆ ಹಸಿರು ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ, ಯಾಕಂದ್ರೆ ನಿಮ್ದು ಉಷ್ಣಾಂಶ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಹಸಿರು ಮನೆಯಲ್ಲಿ ನಾ ತಾಂತ್ರಿಕವಾಗಿ ನಿಮ್ಗೆ ಹೇಳೋದಿಲ್ಲ, ಮಾಡ್ಲಿಕ್ಕೆ ಹೇಳೋದಿಲ್ಲ. ತಾವು ಹೊರಗಡೆ ಪ್ಲಾಂಟಿಂಗ್ ಏನಿದೆಯಲ್ಲ ಮಾಡಬಹುದು. ಈ ಗುಲಾಬಿಯಲ್ಲಿ ಸುಮಾರಷ್ಟು ವೆರೈಟೀಸ್ ಇದೆ, ಆ ಬಟನ್ ರೋಸ್ ಅಂತ ಏನ್ ಕರಿತೀರಿ ಬಟನ್ ಗುಲಾಬಿ ಅಂತ, ಅದು ಮಾಡ್ಲಿಕ್ಕೆ ಅವಕಾಶ ಇದೆ. ತಾವೇನಾದ್ರೂ ಸಣ್ಣ ಅತಿ ಸಣ್ಣ ರೈತರಾಗಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಯನ್ನು ಸಂಪರ್ಕ ಮಾಡಿ ನೀವು ಅಲ್ಲಿ. ಬಟನ್ ಗುಲಾಬಿ ರೀ? ಹಾ, ಬಟನ್ ಗುಲಾಬಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಆಯ್ತು ಸಾಹೇಬ್ರ. ಎಷ್ಟು ಒಂದು 1/2 ಎಕರೆ ಮಾಡ್ಬೋದು? 1/2 ಎಕರೆ ಮಾಡಿ ಮೊದಲು ನೀವು ಅನುಭವ ಪಡ್ಕೊಂಡು ನಂತರ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ಶಿವಲಿಂಗ ಹಿರೇಮಠ ಮಾತಾಡೋದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೊಳ್ಳೋದಿಂದ ರೀ. ಹಿರೇಮಠ ಅವ್ರೆ, ನಿಮ್ ಪ್ರಶ್ನೆ? ಸರ್, ನನ್ನ ಪ್ರಶ್ನೆ ಏನಂದ್ರ ರೀ, ಈ ಜವಳು ಭೂಮಿಯಲ್ಲಿ ವಾಣಿಜ್ಯ ಹೂಗಳನ್ನ ಯಾವ ತರ ಬೆಳಿಬಹುದ್ರಿ? ಜವಳು ಭೂಮಿ ಸವಳು ಭೂಮಿ ಅಂದ್ರೆ ಬೆಳಿಗ್ಗೆ ಜವಳು ಅಂದ್ರ ಬಸಗಾವಲು ಮಾಡಿದ್ದೇವ್ರಿ, ಬಸಗಾವಲು ಮುಖಾಂತರ ನೀರು ಹೋಗ್ತದ್ರಿ. ನಮ್ಮ ಡಾಕ್ಟರ್ ವಿಶ್ವನಾಥ್ ಅವರು ಏನಂತಾರೆ ನೋಡಿ. ಈಗ ಜವಳು ಭೂಮಿಯಲ್ಲಿ ನೀವು ಬಸಿದೋಗುವಂತ ನೀರಲ್ಲಿ ವಾಣಿಜ್ಯ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಆಗೋದಿಲ್ಲ. ಅದು ಮಾಡ್ಲಿಕ್ಕೆ ನೀರು ಯಥೇಚ್ಛವಾಗಿ ನಿಂತಿದ್ದಾಗ ಆ ಭೂಮಿಯಲ್ಲಿ ಹೂವಿನ ಉತ್ಪಾದನೆಗೆ ನಾವು ಅಡ್ವೈಸ್ ಮಾಡೋದಿಲ್ಲ. ಅದನ್ನ ಆದಷ್ಟು ನೀವು ಮಾಡದೇ ಇದ್ರೆ ಸೂಕ್ತ. ಅದರಲ್ಲಿ ಸರ್ ಮತ್ತೆ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಪ್ರದೇಶ ಇದ್ರೆ ಕೆಂಪು ಮಣ್ಣಿನ ಭೂಮಿ ಇದ್ರೆ ಅಲ್ಲಿ ಯಾವ ತರ ಬೆಳಿಬಹುದು? ಕೆಂಪು ಮಣ್ಣಲ್ಲಿ ಗುಲಾಬಿ ಮಾಡಿ ನೀವು, ಗುಲಾಬಿ ಚೆನ್ನಾಗಿ ಒಳ್ಳೇದಾಗುತ್ತೆ. ಬಟನ್ ಗುಲಾಬಿ ಮಾಡಿ ಹೊರಗಡೆ ಮಾಡಬಹುದು, ಚೆನ್ನಾಗುತ್ತೆ. ಮೊದಲು ಒಂದು 1/2 ಎಕರೆ ಮಕ್ಕಳ ಲೋನ್ ಅಪ್ಲೈ ಹಾಕಿದ್ರಿ? ಇಲ್ಲ, ನೀವು ಲೋನ್ ಅಂದ್ರೆ ಪಾಲಿಯೋಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲು 1/2 ಎಕರೆ ಹೊರಗಡೆ ಮಾಡಿ ನೀವು, ಅದಕ್ಕೇನು ಜಾಸ್ತಿ ಖರ್ಚಾಗ್ಲಿಕ್ಕಿಲ್ಲ. ಅದನ್ನ ಅನುಭವ ಪಡ್ಕೊಂಡು ನಂತರ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಅದನ್ನ ಬರ್ಬೋದ್ರಿ ಅಂದಾಜು ಒಂದ್ 1/2 ಎಕರೆ ಮಾಡ್ಬೇಕು? 1/2 ಎಕರೆ ಮಾಡ್ಬೇಕಾದ್ರೆ ಸುಮಾರು 40-50 ಸಾವಿರ ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ. 40-50 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಓಕೆ ಸರ್, ಥ್ಯಾಂಕ್ಸ್ ರೀ. ಎಲ್ಲಾ ಮಾಹಿತಿಗೆ ಎಲ್ಲಾ ಸಿಬ್ಬಂದಿಗೂ ಧನ್ಯವಾದಗಳು. ಧನ್ಯವಾದ, ಧನ್ಯವಾದ ನಮ್ಮ ಕಡೆಯಿಂದ ಕೂಡ. ಸರ್, ಈ ಒಂದು ತೆರೆದ ಪ್ರದೇಶದಲ್ಲಿ ಬೆಳೆಯುವುದಾದ್ರೆ ಅದರ ಒಂದು ಘಟಕದ ವೆಚ್ಚ ಎಷ್ಟಿರುತ್ತೆ, ಹೇಗೆ ಸರ್? ಸರ್, ಈಗೇನಾಗುತ್ತೆ ನಮ್ಗೆ ತೆರೆದ ಬೆಳೆ ವೆಚ್ಚದಲ್ಲಿ ಬೆಳೆದಾಗ, ತೆರೆದ ಪ್ರದೇಶದಲ್ಲಿ ಗುಲಾಬಿ ಬೆಳೆದಾಗ ಒಂದು ಎಕರೆಗೆ ಸುಮಾರು 70-80 ಸಾವಿರ ರೂಪಾಯಿ ಆಗುತ್ತೆ ಅವರಿಗೆ ಒಂದ್ ಎಕರೆಗೆ. ಸೊ 1/2 ಎಕರೆ ಮಾಡ್ಕೊಂಡು ಯಾರು ಹೊಸದಾಗಿ ಮಾಡ್ತಾರೆ, 1/2 ಎಕರೆಯಲ್ಲಿ ಪ್ರಾರಂಭ ಮಾಡ್ಲಿ ಮೊದಲವರು, ಸ್ವಲ್ಪ ಅನುಭವ ಪಡ್ಕೊಳ್ಳಿ. ತದನಂತರ ಬೇಕಾದ್ರೆ 6 ತಿಂಗಳು 1 ವರ್ಷ ಬಿಟ್ಟ ನಂತರ ಇನ್ನು 1 ಎಕರೆ ಅಥವಾ 1/2 ಎಕರೆ ಆಡ್ ಮಾಡ್ಕೊಬಹುದು ಅವರಿಗೆ. ಈ ನಮ್ಮ ಇಲಾಖೆಯಿಂದ ಸಹಾಯ ಎಷ್ಟು ತೆರೆದ ಪ್ರದೇಶಕ್ಕೆ ಕೊಡ್ತಿದ್ದಾರೆ ತಾವು? ಸರ್, ತೆರೆದ ಪ್ರದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ರೆ ಅವ್ರಿಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಆಲ್ಮೋಸ್ಟ್ ಉಚಿತ ಆಗುತ್ತೆ ಅವರಿಗೆ, ಉಚಿತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಎಲ್ಲಾ ರೈತರಿಗೂ ಬರ್ತಿದ್ರು. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ನರಸಿಂಹಮೂರ್ತಿ ಅಂತ ಗುಳಿಬಂಡೆ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ನರಸಿಂಹಮೂರ್ತಿ. ನಂದು 22 ಗುಂಟೆ ಜಮೀನ್ ಇದೆ, ನಾವು ಸೇವಂತಿಗೆ ಮಾಡ್ತಾ ಇದ್ವಿ. ನಾನು ಬ್ಲೈಂಡೆಡ್ ಜಾಬ್ ಕಾರ್ಡ್ ಹೊಂದಿದ್ದೀನಿ, ಅದಲ್ಲೇ ನಾ ಕೃಷಿಗೆ ಸಹಾಯಧನ ಸಿಗುತ್ತಾ? ಸರ್, ಸೇವಂತಿಗೆ ನಮ್ಗೆ, ಸೇವಂತಿಗೆ ನಿಮ್ಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲ, ಬಟ್ ನಮ್ಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಅವಕಾಶ ಇದೆ. ಯಾವ ಊರು ನಿಮ್ದು? ಗುಡಿಬಂಡೆ ತಾಲೂಕಲ್ಲಿ. ಗುಡಿಬಂಡೆ ಪೋಲಂಪಲ್ಲಿ ಸರ್, ಸೋಮನಹಳ್ಳಿ ಹೋಗ್ಲಿ. ಪೋಲಂಪಲ್ಲಿ ಅಂತ? ನಂದು ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ, ನಾನು ನಿಮ್ಮ ದಾಖಲೆ ತಗೊಂಡು, ನಾನು ಗುಡಿಬಂಡೆ ತಾಲೂಕಲ್ಲಿ ಕೃಷ್ಣಮೂರ್ತಿ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಓಕೆ ಸರ್, ಒಂದು ಅರ್ಜಿ ಕೊಡಿ, ನಾನು ನಿಮ್ಗೆ ಕನ್ಸಿಡರ್ ಮಾಡಕ್ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನು ಇವರಿಗೆ ಸಹಾಯಧನ ಕೊಡ್ತಿರಲ್ಲ ನೀವು, ಶೆಡ್ ನೆಟ್ಟಲ್ಲಿ ಅಥವಾ ಪಾಲಿ ಹೌಸ್ ಅಲ್ಲಿ ಬೆಳೆದ್ರೆ ಇವರಿಗೆ ಆ ಒಂದು ನಿರ್ಮಾಣ ವೆಚ್ಚಕ್ಕೆ ಕೊಡ್ತೀರಾ? ತದನಂತರ ಅದಕ್ಕೆ ಬೇಕಾದಂತಹ ಒಂದು ಇನ್ಪುಟ್ಸ್ ಅಂತ ಏನೇನು ಬೇಕಾಗುತ್ತೆ? ಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು, ಅಥವಾ ಆ ಮೇಲೆ ಹಾಕಿರುವಂತಹ ಒಂದು ಶೀಟ್ ಹಾಳೆ ಇರುತ್ತಲ್ಲ, ಅದು ಕೂಡ ಅವಾಗ ಅವಾಗ ಅದನ್ನ ಬದಲಿಸ್ತಾ ಇರಬೇಕು, ಅದಕ್ಕೆ ಕೂಡ ತಮ್ಮ ಕಡೆಯಿಂದ ಸಹಾಯಧನ ಇದೆಯಾ ಅಂತೀರಾ? ಹೌದು ಸರ್, ಈಗ ನಮ್ಗೆ ಒಂದ್ಸಾರಿ ಘಟಕ ಸ್ಥಾಪನೆ ಆದ ನಂತರ ಅವ್ರಿಗೆ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಪಾಲಿಶ್ ಶೀಟ್, ಅದೇನ್ ಮೇಲೆ ಶೀಟ್ ಹೊದಿಕೆ ಮಾಡ್ತಾರಲ್ಲ, ಅದು 3 ವರ್ಷಕ್ಕೆ 5 ವರ್ಷಕ್ಕೆ ಮಳೆಗಾಳಿಗೆ ಹಾಳಾಗುತ್ತದೆ, ಮತ್ತೆ ಟ್ರಾನ್ಸ್ಪರೆನ್ಸಿ ಹೊಟ್ಟೋಗುತ್ತೆ ಅದರಲ್ಲದು. ಸೊ ಅದಕ್ಕೆ ಬದಲಾವಣೆ ಮಾಡಕ್ಕೆ ನಮ್ಗೆ ಅವಕಾಶ ಇದೆ. ನಮ್ಮಲ್ಲಿ 50% ಸಹಾಯಧನ ಕೊಡ್ತಿರೋದಕ್ಕೆ 3 ವರ್ಷ ಕನಿಷ್ಠ ಆಗಿರ್ಬೇಕು. ಪಾಲಿಯೋಸ್ ಘಟಕ ಸ್ಥಾಪನೆ ನಂತರ 3 ವರ್ಷ ಆಗಿದ್ರೆ ಮಾಡಬಹುದು. ಜೊತೆಗೆ ಅವರು ಬೆಳೆ ಯಾವ್ದಾದ್ರು ಬದಲಾವಣೆ ಮಾಡಿದ್ರೆ ಅದಕ್ಕೂ ಮತ್ತೆ ಒಂದ್ಸರಿ ಅವಕಾಶ ಇದೆ. ಸೀಡ್ಲಿಂಗ್ಸ್ ಅಥವಾ ಪ್ಲಾಂಟ್, ಪ್ಲಾಂಟ್ ಕಾಸ್ಟ್ ಪ್ಲಸ್ ಶೀಟ್ ಕಾಸ್ಟ್ ಎರಡು ಕೊಡ್ಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಅಂದ್ರೆ ಮೊದಲನೇ ಸರಿ ಅಲ್ಲದೆ ತದನಂತರ ಕೂಡ ಅದನ್ನ ಅವಕಾಶ ನೋಡ್ಕೊಂಡು ಕೂಡ ಕೊಡಬಹುದು. 3 ವರ್ಷ ಆಗಿರ್ಬೇಕು ಅದಕ್ಕೆ, ತದನಂತರ ಕೊಡ್ಲಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಹಲೋ ಹಲೋ. ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ ಸಾಹೇಬ್ರೆ. ಶ್ರೀ ಗುರು ಗೌರ ಗಾಂಧವಿಕ ಗಿರಿಧಾರಿ ರಾಧಾ ರಮಣ್ ಬಿಹಾರಿ ಕುಂಜ ಗಿರಿ ಗೋವರ್ಧನ, ಇದು ಪರಶುರಾಮ ಕ್ಷೇತ್ರ, ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ನನ್ನ ಪ್ರಶ್ನೆ ಸಾಹೇಬ್ರೆ ವಿಶ್ವನಾಥ್ ಸಾಹೇಬ್ರಿಗೆ ಮತ್ತೆ ಕೃಷ್ಣಪ್ರಸಾದ್. ನನ್ ಪ್ರಶ್ನೆ ಏನಂದ್ರೆ, ಈಗ ಈ ಜೂಹು ಚಮೇಲಿ ಚಂಪಕ್ಲತ ಮತ್ತೆ ಬಕುಲ ಅಂತ ಹೂಗಳಿದೆ, ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸರ್. ಯಾಕೆಂದ್ರೆ ಇದರಿಂದ ಇತ್ರ ಅಂತ ಮಾಡ್ತಾರೆ, ಸುಗಂಧ ದ್ರವ್ಯ, ಮಾಲತಿ ಇತ್ಯಾದಿ ಹೂಗಳಿದೆ. ಮತ್ತೆ ಇದು ಇದು ಹೆಚ್ಚಾಗಿ ಉತ್ತರ ಭಾರತ ವೃಂದಾವನ ಈ ಕಡೆ ಎಲ್ಲ ಬೆಳೀತಾರೆ, ವೃಂದಾವನ ಮಥುರಾ ಇದೆಯಲ್ಲ ನವದ್ವೀಪ. ಅದು ಏನಂದ್ರೆ ಅದು ಇತ್ರ ಅಂತ ಮಾಡ್ತಾರೆ, ಅದಕ್ಕೆ ಡಿಮಾಂಡ್ ಇರುವ ಕಾರಣ ಅದನ್ನು ಬೆಳೆಸೋದಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಅವಕಾಶ ಕೊಡಬಹುದು, ಅವಕಾಶ ಇದೆಯಾ ಅಂತ. ಅಂದ್ರೆ ಭಗವಂತನ ಈ ವೈಜಯಂತಿ ಮಾಲೆ ಅಂತ ಮಾಡ್ತಾರಲ್ಲ, ಅದಕ್ಕೂ ಇದು ತುಂಬಾ ಡಿಮಾಂಡ್ ಇದೆ. ಭಗವಂತನ ಅಲಂಕಾರಕ್ಕೆ ಒಂದ 5,000 ದೇವಸ್ಥಾನ ಇದೆಯಲ್ಲ, ಇಂಥದ್ದಕ್ಕೆ ತುಂಬಾ ಡಿಮಾಂಡ್ ಇದೆ ಹೊರದೇಶದಲ್ಲೂ, ಅದಕ್ಕೆ ಅವಕಾಶ ನಮ್ಗೆ ಇಲ್ಲಿ ಮಾಡಿಕೊಡ್ಬೋದ ಸಾಹೇಬ್ರೆ ಅಂತ ಒಂದು ಪ್ರಶ್ನೆ. ಮಾಡಬಹುದು ಸರ್, ನಿಮ್ಗೆ ಯಾವುದೇ ಒಂದು ನಿಮ್ಗೆ ಡಿಮ್ಯಾಂಡ್ ಇದ್ರೆ ಅಂತ ಬೆಳೆಗಳಿಗೆ ವಾಣಿಜ್ಯ ಬೆಳೆಗಳಿದೆ ಅವಕಾಶ ಮಾಡಿಕೊಟ್ಟಿಗೆ ಏನು ತೊಂದರೆ ಇಲ್ಲ. ಯಾವ ಬೆಳೆ ಅಂತ ಹೇಳಿದ್ರೆ ನೀವು ಹೇಳ್ಬೋದು. ನನಗೆ ಗೊತ್ತಿದ್ದಂಗೆ ನೀವು ಹೇಳಿದ್ದು ಒಂದು ರೋಸ್ ವಾಟರ್ ಅಥವಾ ಅತ್ತಾರ್ ಅಂತ ಏನ್ ಕರೀತಾರೆ, ಪನ್ನೀರು ಗುಲಾಬಿ ಅಂತಾರೆ ಅದಕ್ಕೆ. ಸೊ ಸುಗಂಧ ಗುಲಾಬಿ ಅದನ್ನು ಬೆಳೀಲಿಕ್ಕೂ ಅವಕಾಶ ಇದೆ ನಮ್ಮಲ್ಲಿ. ಬಟ್ ಇದು ಯಥೇಚ್ಛವಾಗಿ ಯಥೇಚ್ಛವಾದ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಆಗಲ್ಲ, ಕಡಿಮೆ ಪ್ರದೇಶದಲ್ಲಿ ಬೆಳಿಬೇಕಾಗುತ್ತೆ ಅದನ್ನು. ಉದಾಹರಣೆಗೆ ಬಕುಲ ಹೂ ಇದೆಯಲ್ಲ ಸಾಹೇಬ್ರೆ, ಬಕುಲ್ ಅಂತ ಒಂದು ವೃಂದಾವನದಲ್ಲಿ ಬೆಳೀತಾರೆ, ಅದು ಬಹಳ ಫೇವರ್, ಅದು ಬಹಳ ಉಪಯೋಗ ಮಾಡ್ತಾರೆ ದೇವರ ಸೇವೆಯಲ್ಲಿ, ಕೃಷ್ಣ ರಾಧಾಕೃಷ್ಣರ ಸೇವೆಯಲ್ಲಿ. ಅದನ್ನ ಬೆಳೆಯೋಕೆ ಅವಕಾಶ ಇದೆಯಾ, ಬಕುಲ್ ಅಥವಾ ಮಾಲತಿ ಪುಷ್ಪ ಅಂತ? ಈಗ ಸದ್ಯಕ್ಕೆ ನನಗೆ ಅದರ ಬಗ್ಗೆ ಮಾಹಿತಿ ತಿಳಿದು ಹೇಳ್ತೀನಿ ನಿಮ್ಗೆ, ಮಾಹಿತಿ ತಗೊಂಡು. ಆಯ್ತು, ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಕರೆ. ಹಲೋ ಹಲೋ ಸರ್, ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಒಟ್ಟಾರೆ ನಮ್ಮ ಏನು ಪುಷ್ಪ ಬೆಳೆಯುವಂತಹ ರೈತರಿಗೆ ನೀವು ಈ ಪಾಲಿ ಹೌಸ್ ಅಲ್ಲಿ ಅಥವಾ ತೆರೆದ ಒಂದು ಪ್ರದೇಶದಲ್ಲಿ ಬೆಳೆಯೋದಾದ್ರೆ ಏನಂತ ಒಂದು ಕಿವಿಮತ್ ಹೇಳ್ತೀರಿ? ಸುಮಾರು ಕಡೆ ನಾವು ನೋಡ್ತಿರ್ತೀವಿ ಬೆಲೆ ಇಲ್ಲ ಅಂತ, ಅದನ್ನ ಮಣ್ಣಿನಲ್ಲಿ ರೋಟೋವೇಟ್ರಾಕ್ ಮಿಕ್ಸ್ ಮಾಡುವಂತದ್ದು, ಲೋಡ್ ಗಟ್ಟಲೆ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಬೆಲೆ ಇಲ್ಲ ಅಂತ ಬಿಸಾಕ್ ಹೋಗೋದು, ಈ ತರ ಎಲ್ಲ ಮಾಡ್ತಿರ್ತಾರಲ್ಲ, ಏನಿದು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಪುಷ್ಪ ಕೃಷಿನಲ್ಲಿ, ಏನಂತಿರ್ತಾವೆ? ಸರಿ, ನನ್ನ ರೈತರು ಬಂದವರಿಗೆ ನನ್ನ ಸಲಹೆ ಏನಂದ್ರೆ, ಒಂದು ತಾವು ಯಾವುದೇ ವಾಣಿಜ್ಯ ಪುಷ್ಪ ಬೆಳೆಯಬೇಕಾದ್ರೆ ಸಮೀಪದ ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಕೊಳ್ಳಿ. ನಿಮ್ಮ ಮಣ್ಣು, ನಿಮ್ಮ ವಾತಾವರಣ, ನಿಮ್ಮ ನೀರು ಸೂಕ್ತವಾಗಿರಬೇಕು ಅದಕ್ಕೆ. ಎರಡನೇದಾಗಿ ಸೀಸನ್, ಋತುಮಾನ, ಯಾವಾಗ ನಮ್ಗೆ ಆ ಒಂದು ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಉದಾಹರಣೆಗೆ ಶ್ರಾವಣ, ವರಮಹಾಲಕ್ಷ್ಮಿ, ಗೌರಿ, ಗಣೇಶ, ದಸರಾ, ದೀಪಾವಳಿ, ಇದನ್ನ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಬರುವಂಗೆ ನೋಡ್ಕೊಬೇಕಾಗುತ್ತೆ. ಅಂದ್ರೆ ಪುಷ್ಪ ಬೆಳೆ ಮಾಡಬೇಕಂದ್ರೆ ಕ್ಯಾಲೆಂಡರ್ ಮುಂದೆ ಇಟ್ಕೊಂಡು ಅದ್ರ ಪ್ರಕಾರ ಪ್ಲಾನ್ ಮಾಡಬೇಕು. ಹೌದು, ಖಂಡಿತ ಯೋಜನೆ ರೂಪಿಸ್ಕೋಬೇಕಂತ. ಹೌದು, ಖಂಡಿತ ಅದ್ರ ಪ್ಲಾನ್ ಮಾಡಬೇಕಾಗತ್ತೆ. ಮೂರನೇದಾಗಿ ಯಾವುದೇ ಪುಷ್ಪ ಕೃಷಿಗಳನ್ನ ಮೊದಲನೇ ಸಾರಿ ಮಾಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತದನಂತರ ಅನುಭವ ಪಡ್ಕೊಂಡು ಹೆಚ್ಚಿನ ಪ್ರದೇಶ ವಿಸ್ತರಣೆ ಮಾಡ್ಕೊಬಹುದು. ಈಗ ಈ ಪುಷ್ಪ ಕೃಷಿ ಅಥವಾ ನಿಮ್ಮ ರಿಯಾಯಿತಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ಇಲಾಖೆಯನ್ನು ಸಂಪರ್ಕ ಮಾಡಬೇಕಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ ಸರ್. ತಾಲೂಕಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನ ಕಾಲ್ ಮಾಡಬಹುದು ಅಥವಾ ಜಿಲ್ಲೆಯಲ್ಲಿ ತೋಟಗಾರಿಕೆ ಉಪನಿರ್ದೇಶಕರನ್ನು ಕರೀಬಹುದು ಅಥವಾ ನನ್ನನ್ನೇ ಯಾವುದೇ ವಾಣಿಜ್ಯ ಕೃಷಿ ಬಗ್ಗೆ, ವಾಣಿಜ್ಯ ಪುಷ್ಪಗಳ ಬಗ್ಗೆ ಏನೇ ಮಾಹಿತಿ ಇದ್ರೆ ಕೂಡ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9900046100. ಆಯ್ತು ಡಾಕ್ಟರ್, ಇಷ್ಟೊತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಮಾಹಿತಿ ಉತ್ತರ ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ವಾಣಿಜ್ಯ ಪುಷ್ಪ ಕೃಷಿ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾ ವಿಶ್ವನಾಥ್, ವಿಭಾಗೀಯ ತೋಟಗಾರಿಕೆ ಜಂಟಿ ನಿರ್ದೇಶಕರು ಬೆಂಗಳೂರು ವಿಭಾಗ. ನಡೆಸಿಕೊಟ್ಟವರು ಕೆವಿ ಕೃಷ್ಣಪ್ಪ, ಸಹಕಾರ ಎಂಎಸ್ ಅನುಪಮ, ತಾಂತ್ರಿಕ ಸಹಕಾರ ಚಿದಂಬರ ಜೋಶಿ, ಆಶುತೋಷ್ ಝಾ ಮತ್ತು ಸಿ ನಾರಾಯಣ್. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572760. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಮನೆಮಗಳು ಚಿತ್ರದ ಗೀತೆ, ಧ್ವನಿ ನಂದಿತಾ ಮತ್ತು ಮನು ಅವರದು. ಚಂದವಳ್ಳಿ ಸಿರಿ ಲಕ್ಷ್ಮಿ ದೇವಿಗೆ ಶ್ರೀಮಂತವಮ್ಮ, ಈ ಕೊಕ್ಕಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿದಮ್ಮ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮಿ ದೇವಿಗೆ ಶ್ರೀಮಂತವಮ್ಮ, ಈ ಕೊಕ್ಕಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿದಮ್ಮ. ಅಕ್ಕರೆ ಈ ಮನೆ ಮಗಳು ಚಿರಕಾಲ ಇರಬೇಕು, ಈ ಕಣ್ಣರೆ